ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:50:35. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನೊಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿ ಪಿಂಜ ಸೋಮರ್ಪೇಟೆ ಕೊಡೋ ಸಮಾಜ ಕೊಡಗು ಪತ್ರಕರ್ತಂಗಡ ಸಂಘತ್ರ ಆದ ನೆಲೆ ಮತ್ತೆ 28 ನಾಡು ಮದ್ದುಕಾರಡ ಮೋಪುಕೂಟ ಕಾರ್ಯಕ್ರಮ ಏರ್ಪಾಡು ಮಾಡಿತು. ಅಂದು ಫಲಕ 10:30 ಸೋಮರ್ಪೇಟೆ ಕೊಡೋ ಸಮಾಜದ ನಡಪ ಕಾರ್ಯಕ್ರಮಕ್ಕೆ ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ರಂಗ ಮೊಳಿಯಿಡುವ. ಅಕಾಡೆಮಿ ಅಧ್ಯಕ್ಷೆ ಡಾಕ್ಟರ್ ಅಮ್ಮಟಣ್ಣ ಪಾರ್ವತಿ ಅಪ್ಪಯ್ಯ ಕಾರ್ಯಕ್ರಮತ್ರ ಕೊರೋಕಾರಿಕೆ ವಹಿಸುವ. ಮುಖ್ಯ ಬಿಂದು ಆಯಿತು ಸಮಾಜತ್ರ ಅಧ್ಯಕ್ಷ ಮಾಲೇಟಿರ ಅಭಿಮನ್ಯು ಕುಮಾರ್. ಕೊಡಗು ಪತ್ರಕರ್ತಂಗಡ ಸಂಘತ್ರ ಅಧ್ಯಕ್ಷ ಎಸ್ ಎ ಮುರುಳೀಧರ್ ಕೂಡಿಯಾಡುವ. ನಂಗಡ ಆರೋಗ್ಯತ್ರ ರಕ್ಷಣೆಯಲ್ಲಿ ಮದ್ದು ಗಿಡತ್ರ ಪ್ರಯೋಜನ ಅನ್ನೋ ವಿಷಯತ್ರ ಮೀದ ವಿರಾಜಪೇಟೆರ ಡಾಕ್ಟರ್ ಎಸ್ ವಿ ನರಸಿಂಹ ವಿಚಾರ ಮಂಡನೆ ಮಾಡುವ. ಇದೇ ಸಂದರ್ಭದ ಅಕಾಡೆಮಿಂಜ 3 ಬುಡುಗಡೆ ಆಪ್ ಪೊಂಗುರಿ ಪುಸ್ತಕ ಪಿಂಜ ಪೆರಿಯ ಸಾಹಿತಿ ಬಾಚಿರಣಿಂಡ ರಾಣು ಅಪ್ಪಣ ಅಳ್ದಿತುಳ ಕೊಡವ ಸಂಸ್ಕೃತಿ ಅಂದ್ ಇಂದು ಅನ್ನೋ ಸಂಶೋಧನಾ ಪ್ರಬಂಧ ಪುಸ್ತಕ ಬುಡುಗಡೆ ಆಪ. ಪಿಂಜ ಅಕಾಡೆಮಿಜ ಬಳಿ ಪಡ್ತಿತುಳ ಪುಸ್ತಕ ತರ ಪ್ರದರ್ಶನ ಪಿಂಜ ಮಾರಾಟವೂ ಇಪ್ಪಂದು ಕವನ್ ಕಾರ್ಯಪ್ಪ ಮಾಹಿತಿ ತಂದಿತು. ಗೋಣಿಕೊಪ್ಪ ಕಾವೇರಿ ಕಾಲೇಜು ಸಭಾಬಡಲು ಕೊಡವಾಮೆ ಬುಡಕಟ್ಟು ಅಧ್ಯಯನ ಕೇಂದ್ರತ್ರ ಆದ ನೆಲೆ ಕೊಡವ ಪಾಜೆ ಅನ್ನುವ ವಿಚಾರಗೋಷ್ಠಿ ಏರ್ಪಾಡು ಮಾಡಿ ತಿಂಜತ್. ಕೊಡವ ಪಾಜೆಗೆ ದ್ರಾವಿಡ ಇತಿಹಾಸ ಉಂಡು, ಇಂದು ಪಾಜನ ಪೋತುವಕ್ಕೆ ನಂಗಡೆಲ್ಲ ಕರ್ತವ್ಯ ಆಯ್ತುಂಡು ವಿಚಾರಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯ ಅಭಿಪ್ರಾಯ ಪರಂದತ್ತು. ಕೊಡವ ಪಾಜೆ ತಕ್ಕ ಪರಿವಾರ ಕಣಕ್ಕೆ ಕಮ್ಮಿ ಆಯ್ನ ಉಳ್ಳಾನ ಉಂಡು ಪಾಜೆ ನಾಶ ಆಪಂತ ಸಾಧ್ಯ ಉಂಡು ಆನಗುಂಡು ಬಾಲ್ಯಕರ ಪಾಜನ ಉಳಿತು ಬಳತುವಕ್ಕೆ ಪ್ರಯತ್ನ ಪಡೋಣ ಎಂದು ಪೆರಿಯವು ಮನವಿ ಮಾಡಿಚಿ. ಕರ್ನಾಟಕ ಕೊಡವ ಅಕಾಡೆಮಿರ ಮಾಜಿ ಅಧ್ಯಕ್ಷ ಬಾಚಿರಣಿಂಡ ಅಪ್ಪಣ್ಣ, ಕೊಡವ ಅರಿವೋಲೆ ಶಬ್ದಕೋಶ ಸಂಶೋಧಕ ಡಾಕ್ಟರ್ ಬೋವೇರೆಂಡ ಉತ್ತಯ್ಯ, ಪಿಂಜ ಪೂಮಾಲೆ ಕೊಡವ ಪತ್ರಿಕೆಯ ಸಂಪಾದಕ ಅಜ್ಜಿನ ಕಂಡ ಮಹೇಶ್ ನಾಚಯ್ಯ ಕೊಡವ ಪಾಜನ ಉಳಿತು ಬಳತುವಾಂಡ ಮೀದ ಜನಕಾರಿವಿಕೆ ಕೊಡುತ್ತದೆ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಸಂಸ್ಕೃತಿ ಇಲಾಖೆ, ತಾಲೂಕು ಆಡಳಿತ, ಪಿಂಜ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ, ಕೊಡಗು ಜಿಲ್ಲಾ ಪಿಂಜ ತಾಲೂಕು ಒಕ್ಕಲಿಗಂಗಡ ಸಂಘತ್ರ ಆದ ನೆಲೆ ನಾಳೆ ಸೋಮರ್ಪೇಟೆಯಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ನಡಪಂದು ಸಂಘತ್ರ ಜಿಲ್ಲಾಧ್ಯಕ್ಷ ಎಸ್ಎಂ ಚಂಗಪ್ಪ ಅರಿವಿಕೆ ತಂದಿತು. ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವ ಪಿಂಜ ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಕಾರ್ಯಕ್ರಮಕ್ಕೆ ಮುಳಿಯಿಡುವ. ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ಕಾರ್ಯಕ್ರಮತ್ರ ಕೊರವುಗಾರಿಕೆ ವಹಿಸುವ. ಮುಖ್ಯ ಬಿಂದುಗಳಾಯಿತು ಶಾಸಕ ಕೆಜಿ ಬೋಪಯ್ಯ, ರಾಜ್ಯ ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷ ಶಾಂತಿಯಣ್ಣ ರವಿ, ಕುಶಾಲಪ್ಪ ಗೌಡನಿಗೆ ಮುಖ್ಯ ಪಟ್ಟಯಂಗ ಹಾಜರಿಪ್ಪ. ಕೊಡಗು ಪತ್ರಕರ್ತ ಸಂಘತ್ರ ಆದ ನೆಲೆ ಕೊಡಗು ಪತ್ರಿಕಾ ಭವನ್ ಟ್ರಸ್ಟ್ ಕೂಟಾದ ನೆಲೆ ಜುಲೈ 1 ಮಡಿಕೇರಿ ಪತ್ರಿಕಾ ಭವನ್ರ ಸಭಾಬಾಡಲು ಪೊಲಕ 10 ಪತ್ರಿಕಾ ದಿನಾಚರಣೆ ನಡಪ. ಬೆಂಗಳೂರರ ಹೊಸತು ಪತ್ರಿಕೆಯ ಸಂಪಾದಕ ಡಾ ಸಿದ್ದನಗೌಡ ಪಾಟೀಲ್ ಕಾರ್ಯಕ್ರಮಕ್ಕೆ ಮೊಳಿಯಿಡುವ ಅಂದು ಸಂಘತ್ರ ಪ್ರಧಾನ ಕಾರ್ಯದರ್ಶಿ ಅರಿವಿಕೆ ತಂದಿತು. ಕೊಡಗು ಜಿಲ್ಲೆಯ ಮಕ್ಕಳ ಅನುಕೂಲಕ್ಕಾಯಿತು ಇದೇ ಆದ್ಯ ಆಯಿತು. ಕುಶಾಲನಗರತ್ರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಜೆಇಇ ಪರೀಕ್ಷಾ ಘಟಕ ಶುರು ಮಾಡಿತು. ಆದ್ಯ ಮೊಟ್ಟರ ಪರೀಕ್ಷೆ ಇದೇ 29 ನಡಪ. ಜುಲೈಲಿ ದಂಡನೆ ಮೊಟ್ಟರ ಪರೀಕ್ಷೆ ನಡಪ ಅಂದು ಕಾಲೇಜರ ಪ್ರಿನ್ಸಿಪಾಲ್ ಅರಿವಿಕೆ ತಂದಿತು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನು ಬಿಸಿ ನಾಗೇಶ್, ಪಿಂಜ ಸಹಕಾರ ಸಚಿವಗಳನ್ನು ಎಸ್ ಟಿ ಸೋಮಶೇಖರ್ ರಂಗ ನಾಳೆ ಕೊಡಗು ಜಿಲ್ಲೆಗೆ ಬಪ್ಪದುಂಡು. ಈಯಂಗ ನಾಳೆ ಪೊಲಕ 10 ಕುಶಾಲನಗರ ರೈತ ಸಹಕಾರ ಭವಂತ ನಡಪ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಕೂಡಿಯಾಡುವ ಅಂದು ಸಚಿವಂಗಡ ಆಪ್ತ ಕಾರ್ಯದರ್ಶಿ ಎಣ್ಣಿತು. ಮಡಿಕೇರಿನೊಳ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಗೆ ಮತ್ತೆಂದು 28 ಪಲ್ಲು ಡಾಕ್ಟರ್ ಇಪ್ಪಲೆ, ಅಣ್ಣನ ವಿರಾಜಪೇಟೆ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ಡಾಕ್ಟರ್ ಇಪ್ಪಲೆ, ಪಿಂಜ ನಾಳೆಂಜೆ 29 ಪಲ್ಲು ಡಾಕ್ಟರ್ ಇಪ್ಪಲೆ ಮದ್ದು ಕಿಟ್ಟು ಅಂದು ಕ್ಲಿನಿಕ್ ಪ್ರಕಟಣೆ ಅರಿಚಿಟ್ಟಿತು. ಎಸ್ಎಸ್ಎಲ್ಸಿ ಸಪ್ಲಿಮೆಂಟರಿ ಪರೀಕ್ಷೆ ನಾಳೆಂಜ ಜುಲೈ 4 ನಡಪ. ಕೊಡಗು ಜಿಲ್ಲೆಯ 4 ಪರೀಕ್ಷಾ ಕೇಂದ್ರದ ನಡಪ ಪರೀಕ್ಷೆನ ಚಾಯೋಡೆ ನಡೆತೋಕ ಪರೀಕ್ಷಾ ಕೇಂದ್ರ ಕೂಡ್ನನಿಕೆ 200 ವ್ಯಾಪ್ತಿಯ ಪ್ರದೇಶದನ್ನ ನಿಷೇಧಿಸ ಪ್ರದೇಶ ಅಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರಂಗ ಆದೇಶ ಹೊರಡಿಸಿಟ್ಟಿತು. ಇಲ್ಲಿಗ ಬೈಟೆತ್ರ ಸುದ್ದಿ ಸಮಾಚಾರ. ಚಾಯೋಡೆ ನಡೆತೋಕ ಪರೀಕ್ಷಾ ಕೇಂದ್ರ ಕೂಡ್ನನಿಕೆ 200 ವ್ಯಾಪ್ತಿಯ ಪ್ರದೇಶದನ್ನ ನಿಷೇಧಿಸ ಪ್ರದೇಶ ಅಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರಂಗ ಆದೇಶ ಹೊರಡಿಸಿಟ್ಟಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತಾಲೂಕು ಆಡಳಿತ, ಹಂಗೆ ಸೋಮವಾರಪೇಟೆ ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಇವರ ಕೂಡು ಕೂಟಲಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸೋಮವಾರಪೇಟೆ ಚೌಡ್ಲು ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಹಂಗೆ ಸಹಕಾರ ಮಂತ್ರಿ ಎಸ್ಟಿ ಸೋಮಶೇಖರವು ನಾಳೆ ಜಿಲ್ಲೆಗೆ ಬಂದವೆ. ಮಾನ್ಯ ಮಂತ್ರಿಗ ಬೆಳಿಗ್ಗೆ 10 ಗಂಟೆಗೆ ಕುಶಾಲನಗರ ರೈತ ಸಹಕಾರ ಭವನದಲ್ಲಿ ನಡೆಯುವ ಕುಶಾಲನಗರ ಸಹಕಾರ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ ಅಂತ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗ ತಿಳಿಸಿಡೋ. ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗ ನಾಳೆಯಿಂದ ಬರುವ ತಿಂಗ ಜುಲೈ 4ರವರೆಗೆ ನಡೆದದೆ. ಆಗಸ್ಟ್ ಸುರ್ಣ ವರಲಿ ಫಲಿತಾಂಶ ಪ್ರಕಟ ಆದೇತ ಶಿಕ್ಷಣ ಮಂಡಳಿಯ ಪ್ರಕಟಣೆ ತಿಳಿಸಿಟ್ಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ, ಕೊಡವ ಸಮಾಜ ಸೋಮವಾರಪೇಟೆ, ಕೊಡಗು ಪತ್ರಕರ್ತರ ಸಂಘ ಈ ಎಲ್ಲವರ ಕೂಡು ಕೂಟಲಿ ನಾಡ್ದು 28ಕ್ಕೆ ಬೆಳಿಗ್ಗೆ 10ಗಂಟೆಯಿಂದ ಸೋಮವಾರಪೇಟೆ ಕೊಡವ ಸಮಾಜಲಿ. ಅಕಾಡೆಮಿಯ ಅಧ್ಯಕ್ಷೆ ಡಾ ಅಮ್ಮ ತಂಡ ಪಾರ್ವತಿ ಅಪ್ಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಾಡು ಮದ್ದು ಕಾರಡ ಮೋಪುಕೂಟ ಕಾರ್ಯಕ್ರಮ ಏರ್ಪಾಡಾಟು. ಇದೇ ಹೊತ್ತುಲಿ ಡಾ ಎಸ್ ವಿ ನರಸಿಂಹನವು ನಂಗಡ ಆರೋಗ್ಯ ರಕ್ಷಣೆಲು ಗಿಡ ಪಿಂಜ ತುಪ್ಪುರ ಮಹತ್ವ ಈ ವಿಷಯದ ಕುರಿತಂಗೆ ವಿಚಾರ ಮಂಡನೆ ಮಾಡಿವೆ. ಹಂಗೆ ಪೊಂಗುರಿ ತ್ರೈಮಾಸಿಕ ಸಂಚಿಕೆ ಮತ್ತೆ ಸಂಶೋಧನಾ ಪ್ರಬಂಧ ಪುಸ್ತಕ ಸಹ ಬಿಡುಗಡೆ ಆದೆ. ಕೊಡಗು ಪತ್ರಕರ್ತರ ಸಂಘದ ಕಡೆಯಿಂದ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಕೂಡು ಕೂಟಲಿ ಬರುವ ತಿಂಗಳ ಜುಲೈ 1ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿಪೇಟೆನ ಪತ್ರಿಕಾ ಭವನ ಸಭಾಮಡಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಡಿದ 28ಕ್ಕೆ ಹಲ್ಲನ್ ಡಾಕ್ಟರ್ ಗೈರ್ದುಲೆ. ಹಂಗೆ ವಿರಾಜಪೇಟೆಯಲ್ಲಿರುವ ಮಾಜಿ ಸೈನಿಕರ ಪಾಲಿಕ್ಲಿನಿಕ್ಲಿ ನಾಳೆ ಡಾಕ್ಟರ್ ಗೈರ್ದುಲೆ. ಹಂಗೆ ಹಲ್ಲನ್ ಡಾಕ್ಟರ್ಗ ನಾಳೆಯಿಂದ 29ಕ್ಕೆ ಮುಟ್ಟ ಇರ್ದುಲೆ. ಆದರೆ ಮುದ್ದುನ ಕೊಟ್ಟವೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಜಿಲ್ಲಾ ಪಂಚಾಯಿತಿ, ಕುಶಾಲನಗರ ತಾಲೂಕು ಪಂಚಾಯಿತಿ, ನೆಲ್ಲಿ ಹುದಿಕೇರಿ ಗ್ರಾಮ ಪಂಚಾಯಿತಿನ ಕೂಡು ಕೂಟಲಿ ನಾಡ್ದು 28ಕ್ಕೆ ನೆಲ್ಲಿ ಹುದಿಕೇರಿ ಗ್ರಾಮ ಪಂಚಾಯಿತಿನ ನವೀಕರಣದ ಕಚೇರಿ, ಡಿಜಿಟಲ್ ಗ್ರಂಥಾಲಯ ಮತ್ತು ಶುದ್ದ ಕುಡಿಯುವ ನೀರಿನ ಘಟಕದ ಉದ್ಘಾಟನಾ ಜಂಬರ ಏರ್ಪಾಡಾಟು. ವಿಕಲಚೇತನರಿಗೆ ವಿಶಿಷ್ಟ ಗುರುತಿನ ಚೀಟಿ ಯೋಜನೆಯಡಿಲಿ ಯುಡಿಐಡಿ ಕಾರ್ಡ್ ಹಂಚುವ ಕೆಲಸ ನಡೀತಾ ಉಂಟು. ಸರ್ಕಾರದ ಬೇರೆ ಬೇರೆ ಸೌಕರ್ಯ ಪಡ್ಕಣಿಕೆ ಈ ಕಾರ್ಡ್ ತುಂಬಾ ಅವಶ್ಯ ಉಂಟು. ಗುರುತಿನ ಚೀಟಿನ ಎಲ್ಲ ವಿಕಲಚೇತನರು ಪಡ್ಕಣಿಕೆ ಆನ್ಲೈನ್ಲಿ ನೋಂದಣಿ ಮಾಡಿಸಿಕೊಳ್ಳೋಕು. ಜಾಸ್ತಿ ಮಾಹಿತಿ ಬೇಕರೆ ಸಂಬಂಧಪಟ್ಟ ಇಲಾಖೆಯಿಂದ ಕೇಳಿ ತಿಳ್ಕೊಳ್ಳಕ್ಕ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗ ತಿಳಿಸಿಡೋ. ಸೆಪ್ಟೆಂಬರ್ 26ರಿಂದ ಲಂಡನ್ನ ಬರ್ಮಿಂಗ್ಹ್ಯಾಮ್ಲಿ ನಡೆಯುವ ಕಾಮನ್ವೆಲ್ತ್ ಕರಾಟೆ ಚಾಂಪಿಯನ್ಶಿಪ್ಲಿ ಭಾರತ ತಂಡದ ಕಡೆಯಿಂದ ಆಟ ಆಡಿಕೆ ಹಿರಿಯ ಕರಾಟೆ ಆಟಗಾರ ಮತ್ತು ಮಾಜಿ ಶಾಸಕ ಚಿಪ್ಪುಡಿರ ಅರುಣ್ ಮಚ್ಚಯು ಆಯ್ಕೆಯಾಗಳು. ನಾಳೆಯಿಂದ ಜುಲೈ 4ರವರೆಗೆ ಜಿಲ್ಲೆಯ 4 ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗೆ ನಡೆದಿದೆ. ಪರೀಕ್ಷೆಯನ್ನು ಸರಿಯಾಗಿ ನಡೆಸಿಕೆ ಪರೀಕ್ಷಾ ಕೇಂದ್ರನ 200 ಮೀಟರ್ ಜಾಗನ ನಿಷೇಧಿತ ಜಾಗ ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗೆ ಆದೇಶ ಹೊರಡಿಸಿಡೋ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನ ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 7 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ

ವಸುದೇವ ಕುಟುಂಬಕಂ ಎನ್ನುವಂತಹ ಒಂದು ಸನ್ನಿವೇಶವನ್ನ ಕಾಣುವುದಿದ್ದರೆ ಅದು ಭಾರತದಲ್ಲಿ ಮಾತ್ರ, ಬೇರೆ ಇನ್ನಿತರ ಯಾವುದೇ ರಾಷ್ಟ್ರಗಳಲ್ಲಿ ಅದನ್ನ ಕಾಣುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದಾಗಿ ಹೇಳಿದ್ರಿ. ಧನ್ಯವಾದ. ಈ ಸಂಸ್ಕೃತಿಯೊಂದಿಗೆ ವಿಕಸನವನ್ನ ಹೊಂದುತ್ತಾ ಮತ್ತು ಬದಲಾವಣೆಗಳನ್ನ ಹೊಂದುತ್ತಾ ಬಂದಂತಹದ್ದು ಆಹಾರ ಮತ್ತು ಉಡುಪುಗಳು. ಆ ಆಹಾರ ಮತ್ತು ಉಡುಪುಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನ